ಈ ರೀತಿ ಸಿಂಪಡಣೆ ಮಾಡೋದ್ರಿಂದ ಏನ್ ಹೂವು ಉದುರುವಿಕೆ ಅಥವಾ ಚೆನ್ನಾಗಿ ಕಾಯಿ ಕಚ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ ನಮ್ಮ ರೈತರು, ಮತ್ತೆ ಜೆಳ್ಳಾಗುವಂತದ್ದು, ಇವುಗಳನ್ನೆಲ್ಲ ತಪ್ಪಿಸುತ್ತೆ. ಮತ್ತೆ ಇಳುವರಿ ಹೆಚ್ಚಿಸೋ ನಿಟ್ಟಿನಲ್ಲಿ ಪಂಚಗವ್ಯ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಸಸ್ಯಜನ್ಯ ಕೀಟನಾಶಕಗಳು ನಮ್ಗೆ ಯಥೇಚ್ಛವಾಗಿ ಬೇವು ಸಿಗುತ್ತೆ. ಈ ಬೇವಿನ ಬೀಜದ ಕಷಾಯ ತಯಾರು ಮಾಡ್ಕೊಳ್ಳೋಕೆ ನಮ್ಮ ರೈತರು ಮುಂದೆ ಬರಬೇಕಾಗುತ್ತೆ. ಇದನ್ನು ಕೂಡ ಮುಂಜಾಗ್ರತಾ ಕ್ರಮವಾಗಿ ಪೂರ್ವ ಸಿದ್ಧತೆಯಾಗಿ ಬೇವಿನ ಕಷಾಯ ಕೂಡ ತಯಾರು ಮಾಡ್ಕೊಳ್ಬಹುದು. ತುಂಬಾನೇ ಅವ್ರಿಗೆ ಈಸಿ, ಮತ್ತೆ ಯಾವುದೇ ರೀತಿ ಖರ್ಚಿರಲ್ಲ. ಯಾಕಂದ್ರೆ ತಳಿವಾಗಿ ಬೇವು ನಮಗೆ ಸಾಕಷ್ಟು ಸಿಗೋದ್ರಿಂದ ಬೇವಿನ ಬೀಜ 2 ಕೆಜಿ ತಗೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಒಂದು ಕಾಟನ್ ಬಟ್ಟೆನಲ್ಲಿ ಹಾಕಿ ಅದನ್ನ ಗಂಟು ಕಟ್ಟಿ ಒಂದು 2 ಲೀಟರ್ ನೀರಿನಲ್ಲಿ 2 ದಿನಗಳ ಕಾಲ ಅದನ್ನ ಪೂರ್ತಿ ನೆನೆಸಿಟ್ಟುಬಿಟ್ರೆ ಅದು ಚೆನ್ನಾಗಿ ನೆನ್ಕೊಂಡು ಅಂಶವೆಲ್ಲ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇದು ಕೂಡ ನಮಗೆ ಕೀಟ ಮತ್ತು ರೋಗ ಬಾಧೆಗೆ ತುಂಬಾನೇ ಹೆಚ್ಚು ಉಪಯೋಗ ಆಗುತ್ತೆ. ಇದಕ್ಕೆ 1 ಸ್ಪೂನ್ ಸೋಪಿನ ಪುಡಿಯನ್ನ ಮಿಶ್ರಣ ಮಾಡ್ಕೊಳ್ಬಹುದು. ಮಿಶ್ರಣ ಮಾಡ್ಕೊಳ್ಳೋದ್ರಿಂದ ನೀರಿನಲ್ಲಿ ಚೆನ್ನಾಗಿ ಕಲಿಯುತ್ತೆ. ಇದಕ್ಕೆ ಮತ್ತೆ 100 ಲೀಟರ್ ನೀರನ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಬೆಳೆಗಳಿಗೆ ರೋಗ ಬಾಧೆ ಮತ್ತೆ ಕೀಟ ಬಾಧೆಗಳನ್ನ ತಪ್ಪಿಸ್ಲಿಕ್ಕೆ ಸಿಂಪಡಣೆ ಮಾಡೋದ್ರಿಂದ ಬೇವಿನ ಕಷಾಯ ಕೂಡ ಒಂದು ಉತ್ತಮವಾದ ತುಂಬಾನೇ ಸಸ್ಯಜನ್ಯ ಕೀಟನಾಶಕವಾಗಿ ಉಪಯೋಗ ಆಗುತ್ತೆ. ನಮ್ಮ ಸುತ್ತಮುತ್ತಲೂ ಸಿಗುವಂತಹ ದಶಪಾನೀಯ ಮಾಡ್ಕೊಳ್ಬಹುದು. ನೈಸರ್ಗಿಕವಾಗಿ ಸಿಗುವಂತ ಔಷಧಿ ಗುಣಗಳುಳ್ಳ ಸಸ್ಯಗಳನ್ನ ಆಯ್ಕೆ ಮಾಡಿಕೊಂಡು 10 ರೀತಿಯಲ್ಲಿ, ಉದಾಹರಣೆಗೆ ಬೇವಿರಬಹುದು, ಲಂಟಾನ ಅಂತ ಇರ್ಬೋದು, ಅಥವಾ ಹೊಂಗೆ ಅಂತ ಇರ್ಬೋದು, ಮತ್ತೆ ಚದುರಂಗ, ಮತ್ತೆ ವಿಷಮದಾರಿ, ಎಕ್ಕೆ ಎಲೆ, ಮತ್ತೆ ಲಕ್ಕಿ ಪತ್ರೆ, ಇವುಗಳನ್ನೆಲ್ಲ 1 ಕೆಜಿ ಸೊಪ್ಪುಗಳನ್ನ ತಗೊಂಡು ಒಂದು ಗೋಣಿತಾಟ ಅಥವಾ ಕಾಟನ್ ಬಟ್ಟೆ ಇರ್ಬೋದು ಇದ್ರೊಳಗೆ ಹಾಕಿ ಅದನ್ನ ಚೆನ್ನಾಗಿ ಗಂಟು ಕಟ್ಟಿಬಿಟ್ಟು 1 ಲೀಟರ್ ಗೋಮೂತ್ರದಲ್ಲಿ ಇದನ್ನ ಕೂಡ 15 ದಿನದಿಂದ 20 ದಿನಗಳ ಕಾಲ ಅದನ್ನು ನೆನೆಸಿ ಇಡೋದ್ರಿಂದ ಸಸ್ಯಗಳಲ್ಲಿ ಇರುವಂತಹ ವಿಷಕಾರಿ ಗುಣಗಳೆಲ್ಲವೂ ಕೂಡ ಗೋಮೂತ್ರದಲ್ಲಿ ಬಿಟ್ಕೊಳ್ಳುತ್ತೆ. ಇದು ಕೂಡ ನಮ್ಗೆ ಮತ್ತೆ ಸಸ್ಯಜನ್ಯ ಕೀಟನಾಶಕವಾಗಿ ಉತ್ತಮ ಒಂದು ಪರಿಣಾಮವನ್ನ ಕೂಡ ಬೀರುತ್ತೆ. 1 ಲೀಟರ್ಗೆ 10 ಲೀಟರ್ ನೀರನ್ನ ಸೇರಿಸಿಕೊಂಡು ಬೆಳೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ರೋಗ ಬಾಧೆ ಮತ್ತೆ ಕೀಟ ಬಾಧೆಗಳನ್ನು ಕೂಡ ತಪ್ಪಿಸಲಿಕ್ಕೆ ದಶಪಾನೀಯ ಕೂಡ ಒಂದು ಉತ್ತಮವಾದದ್ದು ಅಂತ ಹೇಳ್ಬೋದು. ಇದುವರೆಗೆ ಮಹಾಲಕ್ಷ್ಮಿ ಅವರಿಂದ ರೈತರಿಗೆ ಸಲಹೆಯನ್ನ ಕೇಳಿದಿರಿ. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು. ಸಾವಯವದ ಜೊತೆಗೆ ಜೀಕು ನೀನು ಸ್ವಾವಲಂಬಿ ಬಾಳು, ಸಾವಯವದ ಜೊತೆಗೆ ಜೀಕು ನೀನು ಸ್ವಾವಲಂಬಿ ಬಾಳು. ಅನ್ನದಾತನೇ ಕೇಳು ನೀನು, ಅನ್ನದಾತನೇ ಕೇಳು ನೀನು, ಸಾವಯವವೇ ಮೇಲು, ಸಾವಯವವೇ ಮೇಲು. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು. ಸಾವಯವದ ಸಮಯವಿದು ನೋಡು ರೈತನೇ ಎದ್ದೇಳು ನೀನು, ಸಾವಯವದ ಸಮಯವಿದು ನೋಡು ರೈತನೇ ಎದ್ದೇಳು ನೀನು. ಸಾವಯವವು ಕರೆಯುತ್ತಿಹದು, ಸಾವಯವವು ಕರೆಯುತ್ತಿಹದು, ರೈತನೇ ಎದ್ದೇಳು ಈಗ, ರೈತನೇ ಎದ್ದೇಳು ಬೇಗ. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು. ಬಂದ ಬಂದನೆ ಗಿಲ ಯೋಗೆ